ಭಾರತ ನಮ್ಮಯ ದೇಶ ಭಾರತ ಹೆಮ್ಮೆಯ ದೇಶ ಮಹಾಪುರುಷರ ಕೀರ್ತಿ ಪ್ರಕಾಶ ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು, ಸಮಯ 7:10. ಈಗ ಕಾರ್ಯಕ್ರಮ

ಪೂಜೆಯ ಹತ್ತು ಸಾವಿರ ವರ್ಷ ಕೈದರು ಮುಂಚೆಂದಿಗೂ ತಪ್ಪದೆಂದು ಹತ್ತು ಸಾವಿರ ವರ್ಷ ಕೈದರು ಮುಂಚೆಂದಿಗೂ ತಪ್ಪದೆಂದು ಸಾರುತಿ ಸೋತೆ ಸಾರುತಿ ಎಲ್ಲ ಮನಕನು ಸಾರವಾಗಿರುತ್ತೆ ಮುನಿಗಳೇ ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಮೂಡಿಬಂದಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. एक भारत श्रेष्ठ भारत. दानी है तू दानी, दानी है तू दानी मेरे भारत दानी, तू सबका. ಸಪ್ನೋ ಸೇ ಭೀ ನ್ಯಾ